ಈ ಕೀಟನಾಶಕಗಳನ್ನು ಅದು ಕೆಲವೊಂದು ಸಲ ನಾವು ಶಿಫಾರಸು ಮಾಡಿರೋದಿಲ್ಲ ಆ ಬೆಳೆಗಳಿಗೆ ಅಥವಾ ಆ ಹಂತಕ್ಕೆ ನಾವು ಅದನ್ನು ಶಿಫಾರಸು ಮಾಡಿರೋದಿಲ್ಲ. ಅದನ್ನು ಕೂಡ ರೈತರುಗಳು ಮಾಡ್ತಾರೆ, ಯಾಕೆಂದರೆ ಅದರ ಪರಿಣಾಮ ನೋಡಿರ್ತಾರೆ, ಬೇರೆ ಬೆಳೆನಲ್ಲಿ ನೋಡಿರ್ತಾರೆ ಅಥವಾ ಅದರದೇ ಒಂದು ಅರ್ಲಿ ಸ್ಟೇಜಲ್ಲಿ ನೋಡಿರ್ತಾರೆ. ಹಾಗಾಗಿ ಅದನ್ನು ಮಾಡೋದ್ರಿಂದ ತೊಂದರೆಗಳು ಜಾಸ್ತಿ ಆಗ್ತವೆ. ಇನ್ನೊಂದು ನಮ್ಮ ಈ ಕೀಟನಾಶಕಗಳಿಂದ ಆಗ್ತಿರುವಂಥ ಅತ್ಯಂತ ತೊಂದರೆ ಅಂತಂದರೆ ಇದು ಗಮನಿಸ್ತಾ ಇಲ್ಲ ರೈತರುಗಳು. ಅವರ ದೇಹದಲ್ಲಿ ಭಾಳಷ್ಟು ಶೇಷಾಂಶಗಳು ಉಳಿದು ಹೋಗ್ತವೆ, ಯಾಕೆಂದರೆ ಅವರು ನೇರವಾಗಿ ಅದಕ್ಕೆ ಎಕ್ಸ್ಪೋಸ್ ಆಗಿರ್ತಾರೆ. ಬೇರೆ ಎಲ್ಲರಿಗಿಂತೂ ಭೂಮಿ ಗಿಡ ಅವ್ರನ್ನ ಬಿಟ್ಟರೆ ರೈತರೇ ಭಾಳಷ್ಟು ಇದಕ್ಕೆ ತೊಂದರೆ ಹೌದು. ಬಟ್ ಅವ್ರಿಗೆ ಅದರದ್ದು ಗಮನಿಸ್ಕೊಳ್ಳೋದಿಲ್ಲ, ಅವರ ಆರೋಗ್ಯದಲ್ಲಿ ಭಾಳ ಏರುಪೇರು ಆಗ್ತಾ ಇದೆ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮಲ್ಲಿ ಇನ್ನೂ ವ್ಯವಸ್ಥಿತವಾಗಿ ಅಧ್ಯಯನಗಳು ನಡೆದಿಲ್ಲ. ಇವತ್ತಿನ ದಿನಗಳಲ್ಲಿ ನನ್ನ ಯಾರೋ ಸ್ನೇಹಿತರು ಮೆಡಿಕಲ್ ಫೀಲ್ಡ್ನವರು ಹೇಳ್ತಾ ಇದ್ದರು, ಇಂದು ಒಂದು ಕಾಲದಲ್ಲಿ 40+ ವಯಸ್ಸಿನವರಷ್ಟೇ ಅವ್ರದ್ದು ಟ್ರೀಟ್ಮೆಂಟಿಗೆ ಬರ್ತಾಯಿದ್ರು ಈ ಯಾವುದು ಆರ್ಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ IVF. ಈಗ 20+ ಸಹ ಬರ್ತಾ ಇದ್ದಾರೆ ಅಂತೇಳಿ. ಅಂದರೆ ಇದರಲ್ಲಿ ನಮ್ಮ ಕೀಟನಾಶಕಗಳ ಪಾತ್ರನೂ ಇದೆ ಅಂತೇಳಿ. ಯಾಕೆ ಅಂತಂದರೆ ನಮ್ಮಲ್ಲೂ ಕೂಡ ಭಾಳಷ್ಟು ಕೀಟನಾಶಕಗಳು ಅವುಗಳ ಗುಣಲಕ್ಷಣಗಳು ಅವು ಯಾವ ರೀತಿ ನಮ್ಮ ಹುಳುಗಳ ಮೇಲೆ ಬಾಧೆ ಮಾಡ್ತವೋ ಅದೇ ಬಾಧೆನ ನಮ್ಮಲ್ಲೂ ಮನುಷ್ಯರಲ್ಲೂ ಅಥವಾ ಪಶು ಪ್ರಾಣಿಗಳಲ್ಲೂ ಸಹ ಮಾಡ್ತವೆ. ಅಂದರೆ ಅದು ಉಸಿರಾಟದ ಮೂಲಕ ಅಥವಾ ನಾವು ಎಲ್ಲಾದರೂ ಹೋಗ್ತಾ ಇದೆ ಅದು ನಮಗೆ ಗೊತ್ತಿಲ್ಲದೇನೆ. ಮತ್ತು ನಮ್ಮ ಫುಡ್ ಚೈನಲ್ಲಿ ಪ್ರಮುಖವಾಗಿ ನಮ್ಮ ಆಹಾರದ ಮುಖಾಂತರ ನೀರಿನ ಮುಖಾಂತರ ಇದು ಹೋಗ್ತಾ ಇದೆ. ಆದರೆ ಆ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ಎಲ್ಲಿಂದ ಬಂತು ಅಂತೇಳಿ ಯಾರಿಗೂ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಈಗ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೋದು ಅವರ ಒಂದು ಮಟ್ಟದಲ್ಲಿ? ಅವ್ರ ಮಟ್ಟದಲ್ಲಿ ಅದೇ ನಾನು ಹೀಗೆ ಹೇಳ್ದಂಗೆ ಒಂದು ಇಷ್ಟು ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು. ಕೀಟನಾಶಕನ ಅತ್ಯಂತ ಕಡೆಯ ಆಗೋದೇ ಇಲ್ಲ, ಒಳ್ಳೆ ಬೆಲೆ ಇದೆ ಆವಾಗಷ್ಟೇ ನಾವು ಕೀಟನಾಶಕ ಸಿಂಪಡಿಸಬೇಕು. ಅದು ಮಾಡ್ತಾ ಇದ್ದಾರೆ, ಅದು ನಾನು ನನ್ನ ಕೆಲವೊಂದಷ್ಟು ಅಧ್ಯಯನಗಳಲ್ಲಿ ನನಗೀಗಾಗಲೇ ಗೊತ್ತಾಗಿದೆ. ಬೆಲೆ ಜಾಸ್ತಿ ಇತ್ತು ಅಂತಂದರೆ ಆ ಹಣ್ಣಿನ ಮೇಲೆ ಹುಡುಕಾಡಿದ್ರೂ ಒಂದು ಸಣ್ಣ ಕಲೆ ಸಹ ಕಾಣಿಸೋದಿಲ್ಲ. ಬೆಲೆ ಕಡಿಮೆ ಆಯಿತು ಅಂತಂದರೆ ಅದರಲ್ಲಿ ಹುಳ ಸಹ ಈಚೆಗೆ ಬರ್ತಾ ಇರ್ತದೆ ಆ ರೀತಿಯ, ಅದು ಸಹಜ. ಯಾಕೆ ಅಂತಂದರೆ ನಮ್ಮ ಪರಿಸ್ಥಿತಿ ಅನ್ನೆಸರಿ ನಾವು ಅಲ್ಲಿ ಖರ್ಚು ಮಾಡಲಿಕ್ಕೂ ರೆಡಿ ಇಲ್ಲ, ಇದು ಅದೊಂದು ಅಭ್ಯಾಸ ಆಗೋಗಿದೆ. ಅದು ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಎಲ್ಲ ರೀತಿಯಲ್ಲೂ ಬಳಸಿಕೊಂಡು ಕೀಟನಾಶಕವನ್ನು ಕಟ್ಟಕಡೆಯ ಅಸ್ತ್ರವಾಗಿ ವಿಧಿ ಇಲ್ಲ, ಇದನ್ನು ಬಿಟ್ಟರೆ ನಮಗೆ ತುಂಬ ನಷ್ಟ ಹೊಂದುತ್ತೀವಿ ಅಂದಾಗ ಮಾತ್ರ ಕೀಟನಾಶಕಗಳಿಗೆ ಹೋಗಬೇಕು. ಅದಕ್ಕಿಂತ ಮೊದಲು ಕೀಟನಾಶಕಗಳು ಬಳಸಬೇಕಾದ್ರೆ ಯಾವ ಕೀಟನಾಶಕಗಳನ್ನು ಬಳಸಿದರೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ ಅಥವಾ ನಮ್ಮ ಗ್ರಾಹಕನ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ, ನನ್ನ ಮಣ್ಣಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ನನ್ನ ರಾಸುಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಈ ಒಂದು ಗಮನವನ್ನು ಇದಕ್ಕೆ ಇನ್ನೂ ರೈತರುಗಳ ಹತ್ರ ನಾವು ವಿಜ್ಞಾನಿಗಳು ಮತ್ತು ವಿಸ್ತರಣಾ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಒಂದು ಜ್ಞಾನ ಮೂಡಿಸ್ಬೇಕಾಗಿದೆ. ಮತ್ತು ಇವತ್ತಿನ ದಿನಗಳಲ್ಲಿ ರೈತರುಗಳು ಭಾಳ ಜ್ಞಾನಿ ಆಗಿದ್ದಾರೆ. ಮೊನ್ನೆ ಕಳೆದ ಕರೋನಾ ಶುರುವಾದಾಗ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಕಮಿಷನರ್ ಒಬ್ಬರು ಭಾಳ ಖುಷಿಯಾಗಿ ಹೇಳ್ತಾ ಇದ್ದರು, ಏಕೆಂದರೆ ಒಬ್ಬ ರೈತ ಅವ್ರ ಫೀಲ್ಡ್ನಿಂದ ವಿಡಿಯೋ ನಮ್ಮ ಯಾವುದದು ಝೂಮ್ ಮೀಟಿಂಗ್ನಲ್ಲಿ ನಂದು ಬೆಳೆ ಹೀಗಾಗಿದೆ ಅಂತೇಳಿ ತೋರಿಸ್ತಾ ಇದ್ರು. ಅದನ್ನು ನೋಡಿ ಅವರು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ತಂತ್ರಜ್ಞಾನ ರೈತನ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳೋದಕ್ಕೆ ಭಾಳ ಖುಷಿಯಾಗ್ತಾ ಇದೆ ನನಗೆ ಅಂತೇಳಿ ಹೇಳ್ತಾ ಇದ್ರು. ಈಗ ರೈತರು ಭಾಳ ಜ್ಞಾನಿಗಳಾಗಿದ್ದಾರೆ. ಒಂದು ವಿಚಾರ ವಿನಿಮಯ ಮಾಡಬೇಕು, ತಾವೇ ಒಂದು ನಿರ್ಧಾರ ತಗೋಬಾರ್ದು ಒಂದು 4 ಜನ. ಮತ್ತು ಇನ್ನೊಂದು ಕೊರತೆ ಏನಾಗಿರೋದು ಅಂತಂದರೆ ಕೆಲವೊಂದು ವಿಚಾರಗಳನ್ನು ರೈತರುಗಳು ಕೆಲವು ಪ್ರೊಫೆಷನಾಲಿಸಮ್ ಆಗಿ ತಗೊಂಡಿದ್ದಾರೆ, ಅಷ್ಟು ಈಸಿಯಾಗಿ ಹಂಚ್ಕೋತಾ ಇಲ್ಲ. ಕೆಲವ್ರು ಹಂಚ್ಕೋತಾ ಇದ್ದಾರೆ, ಕೆಲವ್ರು ಹಂಚ್ಕೋತಾ ಇಲ್ಲ, ಮತ್ತು ಕೆಲವರು ಅವ್ರ ಪಕ್ಕದ ರೈತರೇ ಹೇಳಿದ್ರೆ ಅದನ್ನು ನಂಬ್ತಾ ಇಲ್ಲ. ಈ ಥರದ ಒಂದು ಏನು ಮನೋಭಾವಗಳು ಸ್ವಲ್ಪ ಜಾಸ್ತಿನೇ, ಕಾಂಪ್ಲೆಕ್ಸಿಟೀಸ್ ತುಂಬ ಜಾಸ್ತಿ ಆಗಿದೆ ನಮ್ಮ, ಯಾಕೆಂದರೆ ನನ್ನ ಅನುಭವಕ್ಕೆ ಬಂದ ಹಾಗೆ. ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರೋವಂಥ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀರಿ ವಿಭಿನ್ನ ಮನೋಭಾವದ ರೈತರು ಇರ್ತಾರೆ. ಬೆಳೆಯ ಒಂದು ಆಯ್ಕೆಯಿಂದ ಹಿಡಿದು ಆ ಬೆಳೆಯ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿ ಕೀಟ ಹಾಗೂ ರೋಗ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಸಾಮೂಹಿಕವಾಗಿ ಮಾಡಬೇಕಾದಂತಹ ಅಥವಾ ಸಹಕಾರಿ ಮನೋಭಾವದಲ್ಲಿ ಹೋಗಬೇಕಾದಂತಹ ಜವಾಬ್ದಾರಿ ಬೇಕಾಗುತ್ತೆ. ಅವರ ಬೆಳೆಗೆ ಆದಂತಹ ತೊಂದರೆ ಮುಂದಿನ ಹಂಗಾಮಿನಲ್ಲಿ ತನ್ನ ಬೆಳೆಗೂ ಆಗಬಹುದು, ಇದು ಬೇಕಾಗುತ್ತೆ. ಜೊತೆಗೆ ಈ ಆಶ್ರಯ ಸಸ್ಯಗಳು ಇರುವಂತಹ ಸಂದರ್ಭಗಳಲ್ಲಿ ಅಲ್ಲೂ ಸಹ ನಿರ್ವಹಣಾ ಕ್ರಮಗಳು ಬೇಕಾಗುತ್ತೆ. ಈಗ ನೀವೇ ತಿಳಿಸಿದ ಹಾಗೆ ಈ ಒಂದು ಮನೋಭಾವ ರೈತರಲ್ಲಿ ಇದೆ.

ರಾಸಾಯನಿಕ ಇಲ್ದೇನೆ ಬರೀ ಅರ್ಧ ಲೀಟರ್ ಆಲ್ಗೆ ಬಾಟ್ಲಿನಲ್ಲಿ ಬೆಳೆ ಬಂದಿದೆ. ಬೆಳೆನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿದೆ, ತುಂಬಾ ಅನುಕೂಲ ಆಗಿದೆ. ನೂವಾಲ್ಗಿಯನ್ನ ಉಪಯೋಗಿಸಿಕೊಂಡಿದ್ರಿಂದ ಖರ್ಚು ಕಡಿಮೆ ಆಯ್ತು, ಮತ್ತೆ ಬೆಳೆ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ. ಖರೀದಿ ಮಾಡೋರು ಇಷ್ಟಪಟ್ಟು ಹೆಚ್ಚು ಬೆಲೆಯನ್ನ ಕೊಡ್ತಿದಾರೆ ಅಂತ ಹೇಳ್ತಿದ್ರಿ. ನಿಮ್ ನೋಡ್ಕೊಂಡು ಬೇರೆಯವರು ಏನು ಹೇಳ್ತಿದಾರೆ? ಸರ್, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದೀನಿ, ನಮ್ಮೂರಲ್ಲಿ ಸುಮಾರು ತರಕಾರಿ ಬೆಳೀತಾರೆ, ಅವ್ರಿಗೆಲ್ಲ ಹೇಳಿದ್ದೀನಿ ಸರ್, ಅದು ಖಂಡಿತ ಉಪಯೋಗ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಲಿಕಲ್ಲು ಬಂದಾಗ ಮರುದಿನ ಸಿಂಪರಣೆ ಮಾಡಿದೆ, ಕಾಯಿಗಳಿಗೆ ಹೊಡೆತ ಆಗ್ಲಿಲ್ಲ, ಏನು ಸಮಸ್ಯೆ ಆಗ್ಲಿಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹೌದು ಸರ್, ಈಗ ಮುಂಗಾರು ಅಡ್ಡ ಮಳೆ, ಒಂದ್ಸಲ ರಾತ್ರಿ 8 ಗಂಟೆಯಲ್ಲಿ ಆನೇಕಲ್ ಮಳೆ ಬಿತ್ತು, ತುಂಬಾ ಆತಂಕ ಆಯ್ತು ನನಗೆ. ಯಾಕೆಂದ್ರೆ ಆನೇಕಲ್ ಮಳೆ ಬಿದ್ದಾಗ ಅವಾಗೆಲ್ಲ ತುಂಬಾ ಕಾಯಿ ಈಚು ಇಲ್ಲ ಹೂ ಎಲ್ಲ ಇತ್ತು. ಆನೇಕಲ್ ಬಿದ್ರೆ ಟೊಮೆಟೊ ಬೆಳೆ ಇರೋದೇ ಇಲ್ಲ, 90% ಡ್ಯಾಮೇಜ್ ಆಗುತ್ತೆ. ನಾನು ಹೋಗಿ ನೋಡಿದೆ, ಆಮೇಲೆ ಕಾಯಿ ಎಲ್ಲ ದಪ್ಪಾಗಿತ್ತು, ಅದ್ರ ಮೇಲೆ ಸ್ವಲ್ಪ ಡ್ಯಾಮೇಜ್ ಆದಂಗೆ ಕಾಣಿಸ್ತು ನಮ್ಗೆ. ಅವಾಗ ಏನು ಅನಿಸ್ತು, ಮಧ್ಯಾಹ್ನ ಬಿಸಿಲತ್ತಿದ್ದ, ಮತ್ತೆ ಸ್ಪ್ರೇ ಮಾಡ್ಬಿಟ್ಟೆ. ಅವತ್ತೆ 2 ದಿವಸ ಮಳೆ ಬರಲಿಲ್ಲ, ಒಂದು ವಾರ ನೋಡಿದ್ರೆ ಕಾಯಿ ನೋಡಿ ಹಂಗೆ ಕೂಡ್ಕೊಂಡ್ಬಿಡ್ತು. ಆನೇಕಲ್ ಮಳೆಗೆ ಏನು ನನಗೆ ಎಫೆಕ್ಟೇ ಆಗಲಿಲ್ಲ, ಮಾಮೂಲಿ 100% ಬೆಳೆ ನನಗೆ ಸಿಕ್ತು. ನನಗೆ ಅವಾಗ ತುಂಬಾ ಆಶ್ಚರ್ಯ ಆಯ್ತು, ಈ ಸಲ ಬೆಳೆ ಹೋಗೇ ಬಿಡ್ತು ಅಂತ ಆತಂಕದಲ್ಲಿ ಇದ್ದಿದ್ದು, ಯಾವುದೇ ತೊಂದರೆ ಇಲ್ದಂಗೆ ಬೆಳೆ ಬಂತು. ಅದರಿಂದ ನನಗೆ ಇನ್ನೂ ನಂಬಿಕೆ ತುಂಬಾ ಜಾಸ್ತಿ ಆಯ್ತು, ಇದರಿಂದ ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ನಂಬಿಕೆ ಬಂದಿದೆ. ಪರಿಸರ ಪ್ರಿಯ ಪದಾರ್ಥವಾದ ನೂವಾಲ್ಗಿಯನ್ನ ಇಷ್ಟಪಟ್ಟು ಬಳಸಿದಿರಿ, ಪರಿಣಾಮವನ್ನು ಕಂಡಿದರೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ನಿಮ್ಮ ಸಂಖ್ಯೆಯನ್ನ ಹೇಳ್ಬೋದಾ? 9980623739. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ಡಗಳಲ್ಲಿ ಜಮೀನಿದ್ದ ಹೆಚ್ಚಿನವರು ಭೂಮಿನ ಖಾಲಿ ಬಿಟ್ಟಿರ್ತಾರೆ. ಕೆಲವರು ಮಳೆಯಾಶ್ರಿತ ಕೃಷಿಯಾಗಿ ಒಂದು ಬೆಳೆಯನ್ನ ಬೆಳೆದ್ರೂ ಉಳಿಕೆ ತಿಂಗಳಲ್ಲಿ ಭೂಮಿ ಬಿಸಿಲಿನಲ್ಲಿ ಒಣಗ್ತಾ ಇರುತ್ತೆ. ಪುನಃ ಮಳೆಗಾಲದ ಹೊತ್ತಿಗೆ ಭೂಮಿ ಹದಗೊಳಿಸೋದಕ್ಕೆ ಇವರು ಬಹಳಷ್ಟು ಹಣ ಕೂಡ ಖರ್ಚು ಮಾಡ್ತಾರೆ. ಕೃಷಿ ಲಾಭದಾಯಕ ಅಲ್ಲ ಅಂತ ನೋವಿನ ಮಾತನ್ನು ಕೂಡ ಆಡ್ತಾರೆ. ಕೃಷಿ ಸಹವಾಸವೇ ಸಾಕು ಅಂತ ಗುಡ್ಡದ ಜಮೀನುಗಳನ್ನ ಮಾರಿದ ರೈತರು ಕೂಡ ಇದ್ದಾರೆ. ಆದರೆ ಇಲ್ಲೊಬ್ಬ ರೈತರಿದ್ದಾರೆ, ಅವರು ಗುಡ್ಡದ ಏರು ತಗುಗಳಲ್ಲಿಯೇ ಕೃಷಿ ವೈವಿಧ್ಯತೆ ಅಳವಡಿಸಿಕೊಂಡಿದ್ದಾರೆ. ವರ್ಷಪೂರ್ತಿ ಭೂಮಿ ಹಸಿರಾಗಿರುವಂತೆ ನೋಡ್ಕೊಳ್ತಾರೆ. ಅವರೇ ಧಾರವಾಡ ತಾಲೂಕಿನ ಸತ್ತಾಪುರದ ಶಿವಯೋಗಿ ಅಮ್ಮಿನಘಡ ಅವರು. ಶಿವಯೋಗಿ ಅವರು ಒಬ್ಬ ಉದ್ಯಮಿ. ಇವರ ಆಸಕ್ತಿಯ ಕ್ಷೇತ್ರ ಕೃಷಿ. ಕೃಷಿ ಮಾಡಬೇಕು ಅಂತ ಇವರು 4 ವರ್ಷಗಳ ಹಿಂದೆ 7 ಎಕರೆ ಜಮೀನನ್ನ ಖರೀದಿ ಮಾಡಿದ್ರಂತೆ. ಗುಡ್ಡದ ಜಮೀನದು ಏರು ತಗ್ಗುಗಳಿರುವ ಗಿಡ ಕಂಟಿಗಳಿಂದ ತುಂಬಿದ್ದಂತಹ ನಿರುಪಯುಕ್ತ ಭೂಮಿ. ಈ ಭೂಮಿಯನ್ನ ಇವರಿಗೆ ಕೊಟ್ಟಂತಹ ಹಿಂದಿನ ಜಮೀನಿನ ಮಾಲೀಕ, ಈ ಗುಡ್ಡನ ನನ್ನ ಕೈಲಂತೂ ಪಳಗಿಸೋದಕ್ಕಾಗೋದಿಲ್ಲ, ನನಗಿದು ಸಾಕಾಗೋಗಿದೆ ಅಂತ ಅದನ್ನು ಮಾರ್ಬಿಟ್ಟಿದ್ದಾರೆ. ಅಂತಹ ಬೋಳು ಗುಡ್ಡದಲ್ಲಿ ಇವರು ಕೃಷಿಯ ವೈಭವವನ್ನೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ. 3 ಎಕರೆಯಲ್ಲಿ ಮಾವಿನ ಕೃಷಿ ಮಾಡಿದ್ದಾರೆ. ಅದರಲ್ಲಿ 440 ಆಲ್ಫಾನ್ಸೋ, 60 ಕೇಸರ, 60 ಕಲ್ಮಿ ತಳಿಯ ಮಾವು ಗಿಡಗಳನ್ನ ನಾಟಿ ಮಾಡಿದ್ದಾರೆ. ಗಿಡ ನಾಟಿ ಮಾಡಿ 1.5 ವರ್ಷಗಳಾಗಿದೆ. 3 ಎಕರೆಯಲ್ಲಿ ಕಲ್ಲಂಗಡಿ ಕೃಷಿ, 1 ಎಕರೆಯಲ್ಲಿ ಪಪ್ಪಾಯ, 1/2 ಎಕರೆಯಲ್ಲಿ ಸೀತಾಫಲ, 1/2 ಎಕರೆಯಲ್ಲಿ ಅಂಜೂರ, 60 ಗೇರು, ಅಲ್ಲಲ್ಲಿ ಕರಿಬೇವು, ನುಗ್ಗೆ, ಬಾಳೆ ಗಿಡಗಳನ್ನ ನಾಟಿ ಮಾಡಿದ್ದಾರೆ. ಜಮೀನು ಖರೀದಿ ಮಾಡಿದಾಗ 3 ಎಕರೆ ಗುಡ್ಡವನ್ನ ಸಮತಟ್ಟುಗೊಳಿಸಿ ಮೊದಲು ಇವರು ಬೋರ್ವೆಲ್ ಕೊರೆಸ್ಕೊಂಡ್ರು. ಮೊದಲ ಕೊಳವೆ ಬಾವಿ ವಿಫಲ ಆದರೂ ಕೂಡ 2ನೇ ಬಾರಿ ಕೈ ಹಿಡಿತು. ಖರೀದಿಸಿದಂತಹ ಹೊಸ ಭೂಮಿಯಲ್ಲಿ ಮೊದಲು ಬೆಳೆದ ಬೆಳೆ ಜೋಳ. 58 ಕ್ವಿಂಟಾಲ್ ಇಳುವರಿ ಪಡೆದ್ರು. 1 ಎಕರೆಯಲ್ಲಿ ನಾಟಿ ಮಾಡಿದ್ದ ಬಾಳೆಹಣ್ಣು 18 ಟನ್ ಇಳುವರಿ ಬಂತು. ಕುಂಬಳ 10 ಟನ್ ಬಂತು. ಉದ್ಯಮದಲ್ಲಿ ಗಳಿಕೆ ಕಂಡುಕೊಳ್ಳುವಲ್ಲಿ ಪಳಗಿದ್ದ ಇವರಿಗೆ ಕೃಷಿಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಉತ್ತಮ ಗಳಿಕೆ ಸಾಧ್ಯವಾಗಿದ್ದು ಕೃಷಿ ಕಡೆಗೆ ಇವರ ಆಸಕ್ತಿ ಇನ್ನೂ ಜಾಸ್ತಿಯಾಗೋ ರೀತಿ ಮಾಡ್ತು. ಗುಡ್ಡದಲ್ಲಿ ಕಲ್ಲಂಗಡಿ ಬೆಳೆದ್ರೆ ಉತ್ತಮ ಅನ್ನೋ ಮಾಹಿತಿ ತಿಳ್ಕೊಂಡು ಇವರು 1.5 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದ್ರು. 70 ದಿನದಲ್ಲಿ ಕಟಾವಿಗೆ ಬಂದಂತಹ ಕಲ್ಲಂಗಡಿಯಿಂದ 24 ಟನ್ ಇಳುವರಿ ಬಂತು. ಈ ಕಲ್ಲಂಗಡಿ 8 ರೂಪಾಯಿ ಕೆಜಿಗೆ ಮಾರಾಟ ಆಯಿತು. ಈಗ 3 ಎಕರೆಗೆ ಕಲ್ಲಂಗಡಿಯನ್ನು ವಿಸ್ತಾರ ಮಾಡಿದ್ರು. 30 ಟನ್ ಇಳುವರಿ ಕೂಡ ಪಡ್ಕೊಂಡ್ರು. 1/2 ಎಕರೆಯಲ್ಲಿ ತೈವಾನ್ ರೆಡ್ ಲೇಡಿ ತಳಿಯ ಪಪ್ಪಾಯನ ಬೆಳೆದಿದ್ದಾರೆ. ಹೊಸ ಭೂಮಿಯಲ್ಲಿ ಹುಲುಸಾಗಿ ಬೆಳೆದ ರೆಡ್ ಲೇಡಿ 6 ಟನ್ ಇಳುವರಿ ತಂದುಕೊಡ್ತು. ಕಿಲೋಗ್ರಾಂಗೆ 7 ರೂಪಾಯಿ ದರದಲ್ಲಿ ಮಾರಾಟ ಆಯಿತು. ಪಪ್ಪಾಯ ಕೃಷಿ ತಮ್ಮ ಭೂಮಿಯಲ್ಲಿ ಹುಲುಸಾಗಿ ಬೆಳೆಯಬಲ್ಲದು ಅಂತವರಿಗೆ ಖಾತ್ರಿಯಾಗಿ ಈಗ 3 ಎಕರೆಯಲ್ಲಿ ರೆಡ್ ಲೇಡಿ ಪಪ್ಪಾಯನ ಬೆಳೀತಾ ಇದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ 3 ಎಕರೆಯಲ್ಲಿ ಪಪ್ಪಾಯ ಗಿಡಗಳನ್ನ ನಾಟಿ ಮಾಡಿದ್ದಾರೆ. ಅಂತರ್ಬೆಳೆಯಾಗಿ ಕಲ್ಲಂಗಡಿ ಕೃಷಿ ಮಾಡಿದ್ದಾರೆ. ಸಾಲಿನ ನಡುವೆ 6 ಅಡಿ ಅಂತರದಲ್ಲಿ 1.5 ಅಡಿ ಅಗಲದ ಬೋದು ನಿರ್ಮಾಣ ಮಾಡಿ ಮಲ್ಚಿಂಗ್ ಪೇಪರ್ ಹೊದಿಸಿದ್ದಾರೆ. ಡ್ರಿಪ್ ಮೂಲಕ ನೀರುಣಿಸುತ್ತಾರೆ. ಸೋಲಾರ್ ಮೂಲಕ ಕೊಳವೆ ಬಾವಿಯಿಂದ ನೀರೆತ್ತಿ ಪೂರೈಕೆ ಮಾಡ್ತಾ ಇದ್ದಾರೆ. ನೀರಿನ ಮಿತ ಬಳಕೆಗೆ ಗಮನ ಕೊಡ್ತಾ ಇದ್ದಾರೆ. ಕೃಷಿ ಹೊಂಡ ನಿರ್ಮಿಸಿಕೊಂಡಿದ್ದಾರೆ. ನೀರು ಇಂಗಿಸುವಿಕೆಗೂ ಕೂಡ ಮಹತ್ವ ನೀಡ್ತಾ ಇದ್ದಾರೆ. ಸ್ಥಳ ಖಾಲಿ ಇದ್ದಲ್ಲಿ ತರಕಾರಿ ಕೃಷಿ ಅಳವಡಿಸಿಕೊಳ್ಳುವ ಬುದ್ಧಿವಂತಿಕೆ ತೋರಿಸಿದ್ದಾರೆ. ಸೋರೆಕಾಯಿ, ಹಾಗಲ, ಬದನೆ, ಮೆಣಸು, ಟೊಮ್ಯಾಟೊ, ಹೀರೆಕಾಯಿ ಹೀಗೆ ಹಲವಾರು ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಕಡಿಮೆ ಸಮಯದಲ್ಲಿ ಕಟಾವಿಗೆ ಬರುವ ಇದು ಕೂಲಿ ಆಳುಗಳಿಗೆ ಪಾವತಿಸುವ ಕೂಲಿ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಸಹಕಾರಿಯಾಗುತ್ತೆ. ಮಾರುಕಟ್ಟೆಯ ಬಗ್ಗೆ ಬಹಳ ಕುತೂಹಲ ಹೊಂದಿರುವಂತಹ ಇವರು ಯಾವ ತರಕಾರಿಗೆ ಯಾವಾಗ ಉತ್ತಮ ಬೆಲೆ ಸಿಗುತ್ತೆ ಅನ್ನುವಂತಹ ಸೂಕ್ಷ್ಮ ತಿಳುವಳಿಕೆ ಪಡ್ಕೊಂಡು ಆ ಪ್ರಕಾರನೇ ಭೂಮಿಯಲ್ಲಿ ಬೀಜ ಬಿತ್ತಾರೆ. ಹಸಿಮೆಣಸು ಕೃಷಿ ಇವರಿಗೆ ಅನೇಕ ಬಾರಿ ನಿರೀಕ್ಷೆ ಮೀರಿದ ಹಣವನ್ನು ಗಳಿಸಿಕೊಟ್ಟಿದೆ. ಕಳೆದ ಬಾರಿ 1 ಎಕರೆ ಹಸಿಮೆಣಸಿನಿಂದ 180,000 ರೂಪಾಯಿ ಆದಾಯ ಗಳಿಸಿಕೊಂಡಿದ್ದಾರೆ. ಇಳುವರಿ ಕೂಡ ಅತ್ಯುತ್ತಮವಾಗಿ ಬಂದಿತ್ತು ಅಂತಾರೆ. 1 ಕೆಜಿ ಹಸಿಮೆಣಸಿನಕಾಯಿಗೆ 100 ರೂಪಾಯಿ ದರ ಸಿಕ್ಕಿದೆ. ಜಮೀನು ಹೊಂದಿರುವವರು ಮಳೆ ಕೊರತೆಯ ನೆಪವೊಡ್ಡಿ ಜಮೀನನ್ನು ಮಾರ್ತಾ ಇರುವಂತಹ ಈ ದಿನಗಳಲ್ಲಿ ಉದ್ದಿಮೆದಾರರಾಗಿದ್ದೂ ಕೂಡ ಕೃಷಿಯ ಮೇಲಿನ ಪ್ರೀತಿಯಿಂದ ಭೂಮಿ ಖರೀದಿ ಮಾಡಿ ಕೃಷಿಯನ್ನ ಮಾಡ್ತಾ ಇರುವಂತಹ ಇವರು ಇತರ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ. ಬೆಳೆ ಬೆಳೆಯೋದಕ್ಕೆ ಎಕರೆಗಟ್ಟಲೆ ಜಾಗ ಬೇಕು ಅಂತೇನಿಲ್ಲ. ಶ್ರದ್ಧೆ ಛಲ ಇದ್ರೆ ಅಂಗೈಯಗ್ಲ ಜಾಗದಲ್ಲೇ ಬೇಕಾದನ್ನ ಬೆಳಿಬಹುದು. ಹೌದು, ತಾರಸಿ ಕೃಷಿಗೆ ಸ್ವಲ್ಪ ಹೆಚ್ಚೇ ಕೈ ಚಳಕಬೇಕು. ಇರೋ ಪುಟ್ಟ ಜಾಗದಲ್ಲಿ ಏನು, ಹೇಗೆ, ಯಾವ್ದು ಬೆಳೆದ್ರೆ ಉತ್ತಮ ಇವೆಲ್ಲ ದೂರಾಲೋಚನೆ ಜೊತೆಗೆ ಮಾಹಿತಿ ಕೂಡ ಬೇಕಾಗತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕೆವಿ ದಿವಾಕರ್ ಭಟ್ ಅವರು ತಾರಸಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ತಮಗೆ ಬೇಕಾದಷ್ಟು ತರಕಾರಿಗಳನ್ನ ಬೆಳ್ಕೊಳ್ತಾ ಇದ್ದಾರೆ. ರೇಷ್ಮೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದ ಮೇಲೆ ಏನ್ ಮಾಡೋದು, ಇವರಿಗೆ ಕೃಷಿಯಲ್ಲಿ ಅಪಾರವಾದ ಆಸಕ್ತಿ ಇತ್ತು, ಅದನ್ನೇ ಮುಂದುವರಿಸೋಣ ಅಂತ ಅನ್ಕೊಂಡ್ರು. ಅವರಿಗಿರೋದು 36 ಸೆಂಟ್ ಜಾಗ. ಕನಿಷ್ಠ 300 ಚದರಡಿ ತಾರಸಿ ಇರೋರು ಕೂಡ ಗ್ರೋ ಬ್ಯಾಗ್ಗಳಲ್ಲಿ ವರ್ಷಪೂರ್ತಿ 3 ಅವಧಿಗಳಲ್ಲಿ ಸಾವಯವ ತರಕಾರಿಗಳನ್ನ ಬೆಳೆಸಬಹುದು ಅಂತಾರೆ ದಿವಾಕರ್ ಭಟ್. ಮೇ, ಜೂನ್, ನವೆಂಬರ್, ಡಿಸೆಂಬರ್ ಹಾಗೂ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೀಜ ಹಾಕಬೇಕು. ತಾರಸಿಗಳಲ್ಲಿ 50% ನೆರಳಿರುವ ನೆರಳು ಬಲೆ ಉಪಯೋಗಿಸೋದ್ರಿಂದ ಗಿಡಗಳಿಗೆ ಹಿತಮಿತವಾಗಿ ಬಿಸಿಲು ಗಾಳಿ ದೊರೆತು ಆರೋಗ್ಯಪೂರ್ಣವಾಗಿ ಬೆಳೆದ ಸಮೃದ್ಧವಾದ ತಾಜಾ ತರಕಾರಿಗಳನ್ನ ನಮ್ಮ ಮುಂದೆ ಪ್ರತಿ ಮಳೆಗಾಲಕ್ಕೆ ಮೊದಲು ಅಂದರೆ May 15-20 ಪ್ರತಿ ಬ್ಯಾಗುಗಳಲ್ಲಿ 3-4 ಬೀಜಗಳನ್ನ ಹಾಕಿ ತರಕಾರಿಗಳಾದ ಅಲಸಂದೆ, ಬೆಂಡೆ, ಪಡುವಲ, ಹೀರೆಕಾಯಿ, ಮೂಲಂಗಿ, ಹರುವೆ, ಬಸಳೆ, ತೊಂಡೆಕಾಯಿ, ಬದನೆ, ಸುವರ್ಣಗೆಡ್ಡೆ ಹೀಗೆ ಹಲವು ವೈವಿಧ್ಯಮಯ ತರಕಾರಿಗಳನ್ನ ಬೆಳಿಬಹುದು ಅಂತಾರೆ. ಇವರು ತಮ್ಮ 600 ಚದರಡಿಯ ತಾರಸಿಯಲ್ಲಿ ಕಳೆದ 4 ವರ್ಷಗಳಿಂದ 8-10 ಬಗೆಯ ತರಕಾರಿಗಳನ್ನ ವರ್ಷದ ಎಲ್ಲಾ ಮಾಸದಲ್ಲಿ ಕೂಡ ಬೆಳೀತಾ ಇದ್ದಾರೆ. ಸುಮಾರು 60-70 ತರಕಾರಿ ಬ್ಯಾಗ್ಗಳಿಗೆ ಸುಡುಮಣ್ಣು ತುಂಬಿಸಿ ಬೀಜ ಬಿತ್ತಾರೆ. ಈ ತರಕಾರಿ ಬ್ಯಾಗುಗಳ ಅಳತೆ 1.5 ಅಡಿ ಅಗಲ, 1 ಅಡಿ ಎತ್ತರ. ಸುಡುಮಣ್ಣು ಇಲ್ದವರು ತೆಂಗಿನ ಸಿಪ್ಪೆಯ ಹುಡಿಯನ್ನು ಹಾಕಬಹುದು. ಈ ಹುಡಿ ಮಾರುಕಟ್ಟೆಯಲ್ಲಿ ಸಿಗತ್ತೆ. ಮೇ ತಿಂಗಳ ಅಂತ್ಯಕ್ಕೆ ಹಾಕಿದ ಬೀಜ ಜೂನ್ 1ನೇ ವಾರದಲ್ಲಿ ಮೊಳಕೆ ಒಡೆಯುತ್ತೆ. ಬಳ್ಳಿ ಜಾತಿಯ ಗಿಡಗಳಾದ ಅಲಸಂದೆ, ಪಡುವಲ, ಹೀರೆಕಾಯಿ, ಮುಳ್ಳು ಸೌತೆ ಇತ್ಯಾದಿಗಳಿಗೆ ಮೀನಿನ ಬಲೆ ಬಳಸಿ ಬಳ್ಳಿಯನ್ನು ಹಬ್ಬಿಸಬಹುದು. ಈ ಬಲೆ ಕೂಡ ಕಡಿಮೆ ದರದಲ್ಲಿ ಮಾರುಕಟ್ಟೆಯಲ್ಲಿ ಸಿಗತ್ತೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ ಪ್ರತಿ ಬ್ಯಾಗ್ಗಳಲ್ಲಿ 1/3 ಭಾಗ ಮಾತ್ರ ಸುಡುಮಣ್ಣು ಅಥವಾ ತೆಂಗಿನಕಾಯಿ ಸಿಪ್ಪೆ ಹುಡಿ ತುಂಬಿಸ್ಬೇಕು. ನಂತರ ಗಿಡ ಬೆಳೆಯುತ್ತಾ ಬಂದಂತೆ ಗೊಬ್ಬರವನ್ನು ಬುಡಕ್ಕೆ ಹಾಕಿ ಚೀಲವನ್ನು ಭರ್ತಿ ಮಾಡಬೇಕು. ಒಂದೂವರೆ ತಿಂಗಳಲ್ಲಿ ಉತ್ತಮ ಫಸಲು ಸಿಗುತ್ತೆ. ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಗಾತ್ರದ ಡ್ರಮ್ಗಳಲ್ಲಿ ತೊಂಡೆಕಾಯಿ ಬಳ್ಳಿ ನೆಟ್ಟರೆ ಸದಾ ತೊಂಡೆಕಾಯಿನ ಪಡಿಬಹುದು. ಅದರಂತೆ ಮೇ ಜೂನ್ ತಿಂಗಳಲ್ಲಿ ಹಾಕಿದ ಸುವರ್ಣಗಡ್ಡೆ ಬೀಜ ಡಿಸೆಂಬರ್ ಹೊತ್ತಿಗೆ ಫಸಲು ನೀಡುತ್ತೆ. ತರಕಾರಿ ಬೆಳೆಗಳಿಗೆ ಯಾವಾಗಲೂ ಬಿಸಿಲು ಚೆನ್ನಾಗಿ ಬೇಕು. ಆದ್ದರಿಂದ ತರಕಾರಿ ಬೆಳೆಸೋದಕ್ಕೆ ತಾರಸಿ ಉತ್ತಮವಾದ ಜಾಗ. ಬೆಳಕಿನ ಸಮಯ ಗಿಡಗಳನ್ನು ವೀಕ್ಷಿಸಿದಾಗ ಕೀಟಗಳನ್ನ ಕಂಡ್ರೆ ನಾಶಪಡಿಸಬೇಕು. ಬೂಸ್ಟ್, ಹೇನು ಇತ್ಯಾದಿ ಕಾಟಕ್ಕೆ ಬೂದಿ ಅಥವಾ ಕಹಿ ಬೇವಿನ ಎಣ್ಣೆ ಸಿಂಪಡಿಸಿದ್ರೆ ಅವುಗಳ ಕಾಟ ಕಡಿಮೆಯಾಗುತ್ತೆ.